ಕೇಳಿದ್ರೆ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಿಮಗೆ ಈಗಾಗಲೇ ಗೊತ್ತಿದೆ, ನಮ್ಮ ಕಿಸಾನ್ ವಾಣಿ ಪ್ರತಿ ಮಂಗಳವಾರದ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೇರ ಫೋನ್ ಇನ್ ಕಾರ್ಯಕ್ರಮದ ಮುಖಾಂತರ ನುರಿತ ತಜ್ಞರೊಟ್ಟಿಗೆ ನೇರವಾಗಿ ಮಾತನಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದೀವಿ. ಈ ಅವಕಾಶವನ್ನ ನೀವು ಈಗ 4-5 ವಾರಗಳಿಂದ ಸದುಪಯೋಗ ಪಡಿಸ್ಕೋತಾ ಇದ್ದೀರಿ. ಫೋನ್ ಮಾಡಿ ನಿಮಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೋತಾ ಇದ್ದೀರಿ. ನಮ್ಮ ಇಂದಿನ ಕಾರ್ಯಕ್ರಮ ಆಹಾರದ ಪೋಷಕಾಂಶಗಳು ಮತ್ತು ಭತ್ತದಲ್ಲಿ ವಿವಿಧ ಬೇಸಾಯ ಪದ್ಧತಿಗಳು ಹಾಗೂ ನೀರಿನ ನಿರ್ವಹಣೆ. ಮಳೆ ಜೋರಾಗಿ ಬರ್ತಾ ಇದೆ, ನೀರನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಯಾವ್ಯಾವ ರೀತಿ ಮಾಡ್ಕೋಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಭತ್ತ ಮತ್ತು ಆಹಾರದ ಪೋಷಕಾಂಶ ಹೇಗೆ ಕೊಡಬೇಕು ಅನ್ನೋದನ್ನ ಮಾಹಿತಿಯನ್ನು ನೇರವಾಗಿ ತಿಳ್ಕೋಬಹುದು. ಇದಕ್ಕೋಸ್ಕರವಾಗಿ ಇಂದು ದಾವಣಗೆರೆಯಿಂದ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತಿದ್ದಾರೆ ಡಾಕ್ಟರ್ TN ದೇವರಾಜು, ಮುಖ್ಯಸ್ಥರು ICAR ತರಳಬಾಳು ದಾವಣಗೆರೆ. ದೇವರಾಜ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ಹಾಗೇನೆ ಡಾಕ್ಟರ್ ಮಲ್ಲಿಕಾರ್ಜುನ್ BM ಬೇಸಾಯ ತಜ್ಞರು ICAR ನ ತರಳಬಾಳು ಕೃಷಿ ವಿಶ್ವವಿದ್ಯಾಲಯ ಕೇಂದ್ರ ದಾವಣಗೆರೆಯಿಂದ ಬಂದಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಈಗ ತಮ್ಮಿಬ್ಬರೊಟ್ಟಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ನಮ್ಮ ಕಾರ್ಯಕ್ರಮಾಧಿಕಾರಿಗಳಂತಹ SM ಸುಧಾಕರ್ ಅವರು. ಡಾಕ್ಟ್ರೆ ಈಗ ನೀವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಿ, ಫೋನು ಬಹಳ ಜೋರಾಗಿ ಬರ್ತಾ ಇದೆ. ಧನ್ಯವಾದ ಕಾರ್ಯಕ್ರಮ ಮುಖ್ಯಸ್ಥರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ನೀವು ಏನು ಪರಿಚಯ ಮುಖಾಂತರ ತಾವು ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ICAR ನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಆದ ಡಾಕ್ಟರ್ TN ದೇವರಾಜು ಅವರಿಗೂ ಹಾಗೂ ಬೇಸಾಯ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ BO ಅವರಿಗೂ ಸ್ವಾಗತ ಕೋರುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಫೋನ್ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಯನ್ನು ಒಂದ್ಸಾರಿ ಹೇಳಿಬಿಡಿ, ನಮ್ಮ ಕೇಳುಗರು ಒಂದ್ಸಾರಿ ಅದನ್ನು ಬರೆದಿಟ್ಕೊಂಡು ಇಮಿಡಿಯೇಟ್ ಆಗಿ ಫೋನ್ ಮಾಡೋದಕ್ಕೆ ಪ್ರಾರಂಭ ಮಾಡಲಿ. ರೈತ ಬಾಂಧವರು, ಇದು ನೇರ ಫೋನಿನ ಕಾರ್ಯಕ್ರಮ. ತಾವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಯನ್ನ 2702283 ಇದನ್ನ ಸ್ವಲ್ಪ ಕ್ಲಿಯರ್ ಆಗಿ ಬರ್ತಕ್ಕಂಥದ್ದು ಈ ಸಂಖ್ಯೆಯನ್ನು ತಾವು ಹೆಚ್ಚಾಗಿ ಬಳಸಿ ಅಂತ ಹೇಳ್ತಾ. ಇನ್ನೊಂದು ಇದೆ 2702282. ಮತ್ತೆ ಭದ್ರಾವತಿಯಿಂದ ಹೊರಗಡೆ ಅವರು ಮಾಡೋರು STD ಕ್ರಮಾಂಕ ಸೇರಿಸಬೇಕಾಗುತ್ತೆ. STD ಕ್ರಮಾಂಕ 08282. ಇನ್ನೇನಪ್ಪ ನಮಗೆ ಕರೆ ಸಿಗ್ತಾ ಇಲ್ಲ ಈ ಒಂದು ಇದರಲ್ಲಿ ಅಂತನ್ನೋರಿಗೆ ವಾಟ್ಸಪ್ ಮುಖಾಂತರ ಕೂಡ ತಾವು ತಮ್ಮ ಸಂದೇಶಗಳನ್ನ ತಮ್ಮ ಒಂದು ಮೆಸೇಜ್ಗಳನ್ನ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಇವತ್ತಿನ ವಿಷಯ ನಿಮ್ಗೆ ಗೊತ್ತೇ ಇದೆ, ಆಹಾರ ಪೋಷಕಾಂಶಗಳು ಮತ್ತು ಭತ್ತದಲ್ಲಿ ವಿವಿಧ ಬೇಸಾಯ ಪದ್ಧತಿಗಳು ಹಾಗೂ ನೀರಿನ ನಿರ್ವಹಣೆ ಕುರಿತು ಇವತ್ತು ನಾವು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ, ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ TN ದೇವರಾಜ್ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ BO ಅವರು ಇದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ್ BO ಅವರೇ, ಸರ್ ಈಗ ಏನಂತಂದ್ರೆ ಭದ್ರಾವತಿ ಅಂತಂತಲ್ಲ, ಒಟ್ಟಾರೆ ಈ ಭತ್ತದ ಪ್ರದೇಶ ಸ್ವಲ್ಪ ವರ್ಷ ಕಡಿಮೆ ಹಾಕೋತಾ ಹೋಗ್ತಾ ಇದೆ. ಯಾಕೆಂದ್ರೆ ನಮ್ಮ ರೈತರು ಬೆಲೆ ಸಿಗೋದಿಲ್ಲ, ಆಮೇಲೆ ಏನಪ್ಪ ಇದು ಸುಮ್ಮನೆ ಗೊಬ್ಬರ ಅದು ಇದು ಅನ್ಕೊಂಡು ಕಂಟಿನ್ಯೂಸ್ ಆಗ ಅಂದ್ರೆ ಸತತವಾಗಿ ಕೆಲಸದಲ್ಲಿ ತೊಡಗಿಸ್ಕೊಂಡು ಬಿರ್ಬೇಕಾಯ್ತದೆ, ಬಿಡು ಸಿಗೋದಿಲ್ಲ. ಹಾಗಾದ್ರೆ ಅಡಿಕೆನೆ ಹಾಕ್ಬಿಟ್ಟು ಒಂದ್ಸಲ ಇದು ಭತ್ತದನ್ನ ಬೇಡ ಅಂತನ್ನೋ ಒಂದು ಪರಿಸ್ಥಿತಿಗೂ ಬಂದಿದ್ದಾರೆ ಸರ್. ಪ್ರತಿ ವರ್ಷನೂ ಕೂಡ ಈ ಅಡಿಕೆ ಬೆಳೆಯಲ್ಲಿ ಬೆಳೆಗೆ ಮಾರು ಹೋಗ್ತಕ್ಕಂತ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ತಾವು ಭತ್ತದ ಒಂದು ವಿವಿಧ ಪದ್ಧತಿಗೆ ಬಂದ್ರೆ, ಬೇಸಾಯದ ಪದ್ಧತಿಗೆ ಬಂದ್ರೆ, ಭತ್ತದ ಒಂದು ಬೆಳೆಯ ಒಂದು ವಸ್ತುಸ್ಥಿತಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಚಿಕ್ಕಮಗಳೂರು, ದಾವಣಗೆರೆ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ? ಸರ್ ಎಲ್ರಿಗೂ ನಮಸ್ಕಾರ. ಈಗೇನು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ಇದು ಪ್ರಶ್ನೆ ಬಹಳ ವರ್ಷಗಳಿಂದ ಕಾಡ್ತಾ ಇದೆ ಎಲ್ಲರಲ್ಲೂ. ಈಗ ಪರ್ಯಾಯ ಬೆಳೆಯಾಗಿ ಅಡಿಕೆ ಅನ್ನೋದು ಆಹಾರ ಬೆಳೆಗೆ ಅಲ್ಲ. ಈಗ ಏನಾಗಿದೆ ಅಂದ್ರೆ ಭತ್ತ ಒಂದು ಪ್ರಮುಖವಾದ ಬೆಳೆ, ಭತ್ತದ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆ ಉತ್ಪಾದನಾ ವೆಚ್ಚನ ಕಡಿಮೆ ಮಾಡಕ್ಕೆ ಹಲವಾರು ಪದ್ಧತಿಗಳಿದೆ, ಅದರಲ್ಲೂ ಪ್ರಮುಖವಾಗಿ ಭತ್ತದಲ್ಲಿ ಅನೇಕ ಪದ್ಧತಿಗಳಲ್ಲಿ ನಾವು ಏನು ಬೆಳೀತಾ ಇದೀವಲ್ಲ, ಒಂದು ಸಾಮಾನ್ಯ ಪದ್ಧತಿ ಇರ್ಬೋದು, ಕೂರ್ಗೆ ಮುಖಾಂತರ ಭತ್ತ ಬೆಳೆಯೋದಿರ್ಬೋದು, ಅಥವಾ ಡ್ರಮ್ ಸೀಡರ್ ಬಳಕೆ ಇರ್ಬೋದು, ನಮ್ಮ ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಇದೆ, ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಇರ್ಬೋದು, ಆಮೇಲೆ ಕೊನೆಯದಾಗಿ ಯಂತ್ರದ ಮುಖಾಂತರ ನಾಟಿ ಮಾಡುವಂತ ಪದ್ಧತಿನೂ ಕೂಡ ಇದೆ. ಈ ಭತ್ತದಲ್ಲಿ ಹಲವಾರು ಪದ್ಧತಿಗಳಿದೆ, ಪದ್ಧತಿಗಳನ್ನ ರೈತರು ಅಳವಡಿಸ್ಕೊಳ್ಬೇಕಾದ್ರೆ ಯಾವ ಪದ್ಧತಿ ಯಾರಿಗೆ ಸೂಕ್ತ ಅನ್ನೋದು ನಾವು ನಿರ್ಧರಿಸ್ಕೋಬೇಕಾಗುತ್ತೆ. ಬಹಳ ಪ್ರಮುಖವಾಗಿ ಭತ್ತದಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬೇಕಾಗಿದೆ, ಮತ್ತೆ ಆಮೇಲೆ ಭತ್ತದಲ್ಲಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಬೇಕಾಗಿದೆ. ಸಾವಯವ ಪದಾರ್ಥಗಳಾಗಿರ್ಬೋದು ಅಥವಾ ನಾವು ಬೀಜೋಪಚಾರ ಮಾಡದಲ್ಲೇ ನಾವು ಬಿತ್ತನೆ ಮಾಡ್ತಿರ್ತೀವಿ, ಬೀಜೋಪಚಾರ ಮಾಡದಲ್ಲೇ ನಾಟಿ ಮಾಡ್ತಿರ್ತೀವಿ, ಈ ತರ ಪದ್ಧತಿಗಳಿಗೆ ನಾವು ಹೋಗೋದ್ರಿಂದ ಉತ್ಪಾದನಾ ವೆಚ್ಚ ಕಡಿಮೆ ಆದಾಗ ಭತ್ತ ಬೆಳೆಯುವಂತ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದು ಒಂದು ಪ್ರಮುಖ ಆಹಾರ ಬೆಳೆ, ಇದಕ್ಕೆ ಯಾವುದೇ ಪರ್ಯಾಯ ಬೆಳೆ ಇಲ್ಲ, ಪರ್ಯಾಯವಾಗಿ ಯಾವುದೇ ಬೆಳೆ ಇಲ್ಲ. ಹಾಗಾಗಿ ಭತ್ತನ ನಾವು ಬೆಳೆಯಲೇಬೇಕಾದ ಪರಿಸ್ಥಿತಿ ಇದೆ. ಭತ್ತ ಬೆಳಿಬೇಕು, ಭತ್ತ ಬೆಳಿಬೇಕಾದ್ರೆ ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಸಿಕೊಂಡು ಭತ್ತ ಬೆಳೆದಾಗ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು, ಭತ್ತದ ಇಳುವರಿನೂ ಹೆಚ್ಚಿಸಬಹುದು. ಡಾಕ್ಟ್ರೇ, ಡಾಕ್ಟರ್ ಟಿ ಎನ್ ದೇವರಾಜ್ ಅವರೇ, ಆಹಾರ ಮತ್ತು ಪೋಷಕಾಂಶಗಳ ಒಂದು ವಿಚಾರಕ್ಕೆ ಬಂದ್ರೆ ಏನ್ ಹೇಳಕ್ಕೆ ನಮ್ಮ ಕೇಳುಗರಿಗೆ ತಾವು ಇಷ್ಟಪಡ್ತೀರಾ ಸರ್? ಸರ್, ಆಹಾರ ಅನ್ನೋದು ಮನುಷ್ಯನ ಮೂಲಭೂತ ಅಗತ್ಯಗಳಲ್ಲಿ ಒಂದು. ಅದು ಯಾವುದೇ ಜೀವಿಗೂ ಕೂಡ ಆಹಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆಹಾರವನ್ನು ಅನ್ನೋದು ಒಂದು ಆರೋಗ್ಯವನ್ನ ಡಿಸೈಡ್ ಮಾಡುವಂತ ನಿರ್ಧರಿಸುವಂತ ಒಂದು ವಿಚಾರ. ಹೌದು ಸರ್. ಈ ಆಹಾರ ಮನುಷ್ಯನ ಜೀವನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆಯ ರೂಪದಲ್ಲಿ ನಮಗೆ ಅಗತ್ಯವಾಗುತ್ತೆ. ಕಾಲ್ ಬರ್ತಾ ಇದೆ ಅನ್ಸುತ್ತೆ. ಈ ಯಾಕೆ ಆಹಾರ ಮತ್ತು ಆರೋಗ್ಯ ಇವೆರಡು ಬಹಳ ಪ್ರಮುಖವಾದ ವಿಚಾರಗಳಾಗಿ ನಾವು ಇವತ್ತು ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ದೇಶದ ಆರೋಗ್ಯ ಕೂಡ ಇಲ್ಲಿಂದನೇ ಶುರುವಾಗುತ್ತೆ ಅನ್ನೋದು ನಾನು ಫಂಡಮೆಂಟಲಿ ನಂಬಿರುವಂತದ್ದು. ಯಾಕೆಂದ್ರೆ ಸರಿಯಾದ ಆಹಾರ ಸೇವಿಸಿದಾಗ ನಾವು ಸದೃಢವಾಗಿ ಇರ್ತಾ ಆರೋಗ್ಯವಾಗಿ ಇರ್ತಾ ಆರೋಗ್ಯವಂತ ಸಮಾಜವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ. ಕರೆ ಬಂದಿದೆ, ಅದನ್ನ ಸ್ವೀಕಾರ ಮಾಡ್ಬಿಟ್ಟು ಸರ್ ಕರೆ ಸ್ವೀಕಾರ ಮಾಡೋಣ. ಹಲೋ, ನಮಸ್ತೆ ಹೇಳಿ ಸರ್. ಯಾರು ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ಪ್ರಶ್ನೆ ಕೇಳಿ. ಪ್ರಶ್ನೆ ಏನಂತ ಕೇಳಿ. ಭತ್ತದ ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಹಲೋ, ಡಿಸ್ಟರ್ಬೆನ್ಸ್ ಕರೆ ಆಗಿದೆ. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ. ನಮ್ಮ ಸ್ಟುಡಿಯೋದಲ್ಲಿ, ಭದ್ರಾವತಿ ಆಕಾಶವಾಣಿ ಸ್ಟುಡಿಯೋದಲ್ಲಿ ಡಾಕ್ಟರ್ ಟಿ ಎನ್ ದೇವರಾಜ್ ಅವರು, ಮುಖ್ಯಸ್ಥರು ಐಸಿಎಆರ್ನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ಹಾಗೂ ಡಾಕ್ಟರ್ ಬಿ ಮಲ್ಲಿಕಾರ್ಜುನ್ ಬಿಒ ಅವರು, ಬೇಸಾಯ ತಜ್ಞರು ಇದ್ದಾರೆ. ಇವತ್ತಿನ ವಿಷಯ ಆಹಾರ ಪೋಷಕಾಂಶಗಳು ಮತ್ತು ಭತ್ತದ ವಿವಿಧ ಬೇಸಾಯ ಪದ್ಧತಿಗಳು, ಇದರ ಜೊತೆಗೆ ನೀರಿನ ನಿರ್ವಹಣೆ ಯಾವ ರೀತಿಯ ಮಾಡಬೇಕು ಭತ್ತದಲ್ಲಿ ಅನ್ನೋದನ್ನ ನಮ್ಮ ಬೇಸಾಯ ತಜ್ಞರು ತಮಗೆ ನೇರ ಫೋನಿನ ಮುಖಾಂತರ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ನಮ್ಮ ದೂರವಾಣಿ ಸಂಖ್ಯೆ ತಮಗೆ ಇನ್ನೊಮ್ಮೆ ಸಹ ಹೇಳ್ತೀನಿ, 270283, ಇದು ದೂರವಾಣಿ ಸಂಖ್ಯೆ. ಇನ್ನೊಂದು 270282. ಭದ್ರಾವತಿಯಿಂದ ಹೊರಗಡೆ ಅವರು ಕಾಲ್ ಮಾಡ್ತಾ ಇದ್ದಾರೆ. ಅವರು ಎಸ್ ಟಿ ಡಿ ಕ್ರಮಾಂಕವನ್ನು ಸೇರಿಸಬೇಕಾಗುತ್ತೆ. ಎಸ್ ಟಿ ಡಿ ಕ್ರಮಾಂಕ 082282. ಇನ್ನೇನು ಕರೆ ಸಿಗ್ತಾ ಇಲ್ಲ ಅಂತ ಅನ್ನೋರಿಗೆ ವಾಟ್ಸಪ್ ಸಂಖ್ಯೆ ಮುಖಾಂತರ ಕೂಡ ತಾವು ತಮ್ಮ ಸಂದೇಶಗಳನ್ನು ಕಳಿಸಬಹುದು, ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಬಹುದು. ವಾಟ್ಸಪ್ ಸಂಖ್ಯೆ 94815767600. ಇನ್ನೊಂದ್ಸಲ ಹೇಳ್ತೀನಿ, ವಾಟ್ಸಪ್ ಸಂಖ್ಯೆ 94815767600. ಡಾಕ್ಟ್ರೆ, ಈಗ ಮತ್ತೆ ಆಹಾರ ಮತ್ತು ಪೋಷಕಾಂಶಗಳ ಕುರಿತು ನಮ್ಮ ಚರ್ಚೆನ ಮುಂದುವರಿಸೋಣ. ನಾನು ಹೇಳ್ತಾ ಇದ್ದೆ ಸರ್, ಆಹಾರ ಅನ್ನೋದು ಹೇಗೆ ಒಂದು ಕರೆ ಬಂತ. ಹಲೋ ಹಲೋ ಹಲೋ, ಕಿಸಾನ್ ವಾಣಿ. ಹಲೋ ಹಲೋ, ಕಿಸಾನ್ ವಾಣಿ. ಹಾ ಹೇಳಿ ಸರ್. ಹಲೋ ಹಲೋ, ನಮಸ್ಕಾರ, ಮಾತಾಡಿ, ನಿಮ್ಮ ಹೆಸರು ಹೇಳಿ, ಯಾವ ಊರಿಂದ? ನನ್ನ ಹೆಸರು ಮುರಳೀಧರ, ಶಿವಮೊಗ್ಗ. ಹಾ, ಪ್ರಶ್ನೆ ಕೇಳಿ ಮುರಳೀಧರ್. ಈಗ ಏನಂದ್ರೆ, ನಮ್ದು ಭತ್ತ ಸಾವಯವ ರೀತಿಯಲ್ಲಿ ಬೆಳೆಯದ್ ನಾವು, ನಾಳೆ ಬೆಳಿಗ್ಗೆ ನಾವು ನೆತ್ತಿ ಮಾಡಿಸ್ಬೇಕು, ಸಸಿ ಎಲ್ಲ ತುದಿ ತುದಿ ಎಲ್ಲ ಕೆಂಪ್ ಕೆಂಪಾಗಿದೆ, ಅದಕ್ಕೆ ನಾವ್ ಯಾವ ರೀತಿಯಲ್ಲಿ ಸಿಂಪಡಿಸ್ಕೋಬೇಕು ಅಂತ. ನಾನು ಯಾವ್ದು ಕೀಟನಾಶಕ ಬಳಸಲ್ಲ ಇವರೆಗೂ. ಸಾವಯವ ಪದ್ಧತಿಯಲ್ಲಿ ನೀವು ಗೊತ್ತಾಯ್ತು ಗೊತ್ತಾಯ್ತು ಸರ್, ನೀವು ಸಾವಯವ ಪದ್ಧತಿಯಲ್ಲಿ ಭತ್ತನ ಬೆಳೆಯುತ್ತಾ ಇರೋದ್ರಿಂದ ಎಲೆ ಎಲ್ಲ ತುದಿ ತುದಿ ಎಲೆ ಕೆಂಪಾಗಿದೆ ಅಂತಂದ್ರೆ, ಒಂದ್ ಕೆಲಸ ಮಾಡಿ ಸರ್, ಅದನ್ನ ನಾಟಿ ಮಾಡೋಕಿನ ಮುಂಚೆ ಎಲೆನ ಚೂಟ್ ಬಿಡ್ರಿ, ಅಂದ್ರೆ ಎಲೆ ತುದಿನ ಮುರಿದು ಬಿಡ್ರಿ, ಒಂದ್ ಸ್ವಲ್ಪ ಕಟ್ ಮಾಡ್ರಿ, ಕಟ್ ಮಾಡಿ ನಾಟಿ ಮಾಡ್ರಿ. ಯಾಕೆ ಅಂತಂದ್ರೆ ಅದರಲ್ಲಿ ಕಾಂಡ ಕೊರಕ ಹುಳುಗಳು ಮೊಟ್ಟೆ ಇಟ್ಟಿರ್ತವೆ ತುದಿಯಲ್ಲಿ. ಇದನ್ನ ಚೂಟ್ ಮಾಡೋದ್ರಿಂದ, ಯಾಕಂದ್ರೆ ನೀವು ಔಷಧಿ ಬೇರೆ ನೀವು ಸಿಂಪಡಿಸಲ್ಲ. ಈಗ ಸಾವಯವ ಪದ್ಧತಿಗೆ ಹೋಗೋದ್ರೆ ಇದೊಂದು ಪದ್ಧತಿ ಮಾಡಬಹುದು. ಎರಡನೇ ಪದ್ಧತಿ, ನಿಮಗೆ ಹತ್ರದಲ್ಲಿ ಅಜೋಸ್ಪಿರಿಲಮ್ಮು ಅಥವಾ ಅಸ್ಟ್ರೋಬ್ಯಾಕ್ಟರ್ ಆಗಿರ್ಬೋದು, ನಮ್ಮ ಕೃಷಿ ಕೆವಿಕೆ ಶಿವಮೊಗ್ಗದಲ್ಲಿ ಸಿಗುತ್ತೆ ಇದು ಸಾವಯವ ಪದಾರ್ಥ. ಈ ಅಜೋಸ್ಪಿರಿಲಮ್ ಅಥವಾ ಅಸ್ಟ್ರೋಬ್ಯಾಕ್ಟರ್ನ ನೀವು ಏನು ನಾಟಿ ಮಾಡೋಕಿನ ಮುಂಚೆ ಒಂದು 5 ನಿಮಿಷ ಅದರಲ್ಲಿ ನೆನೆ ಇಟ್ಬಿಟ್ಟು 1 ಕೆಜಿಗೆ 1 ಎಕರೆಗೆ ನಿಮಗೆ 1 ಕೆಜಿ ಬೇಕಾಗುತ್ತೆ. ಏನು ನಾಟಿ ಮಾಡ್ತಿರಲ್ಲ, ನಾಟಿ ಮಾಡೋಕಿನ ಅರ್ಧ ಗಂಟೆ ಮುಂಚೆ ಅದನ್ನ ನೆನೆ ಇಟ್ಟು ನಾಟಿ ಮಾಡಿ ಸರ್. ಇದು ನಿಮಗೆ ಗಾಳಿಯಲ್ಲಿ ಸಿಗುವಂತ ಸಾರಜನಕ, ಈಗ ಯಾಕಂದ್ರೆ ಈ ಮೊದಲೇ ಈಗ ಯೂರಿಯಾ ಎಲ್ಲ ಸಿಗೋಲ್ಲ ಅಂತೀವಲ್ಲ, ಅದನ್ನ ನಾವು ಯೂರಿಯಾನ ಈ ಗಾಳಿಯಲ್ಲಿ ಮತ್ತೆ ಭೂಮಿಯಲ್ಲಿ ಇರೋದನ್ನ ನಾವು ಬಳಕೆ ಮಾಡ್ಕೋಬಹುದು. ಓಕೆ ಸರ್, ಧನ್ಯವಾದ ಮುರಳೀಧರ್ ಅವರೇ ನಿಮ್ಮ ಕರೆಗೆ. ಇನ್ನೊಂದು ಕರೆ, ಇನ್ನೊಂದು ಕರೆ ಬರೋಕ್ಕಿಂತ ಮೊದಲು ಡಾಕ್ಟ್ರೆ, ಈಗ ನಾನಾಗ್ಲೇ ಹೇಳ್ತಾ ಇದ್ದೆ ಸರ್, ಇವಾಗ ಪೋಷಕಾಂಶಗಳ ವಿಚಾರದಲ್ಲಿ ಅದರಲ್ಲೂ ಹೆಚ್ಚು ಜನಸಂಖ್ಯೆ ಇರುವಂತ ನಮ್ಮ ದೇಶದಲ್ಲಿ ಆಹಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂತ ಒಂದು ಸಂದರ್ಭ ಇದು. 145 crore ಜನಸಂಖ್ಯೆ ಇರುವಂತ ದೇಶಕ್ಕೆ ಇರುವಂತ ಭೂಮಿ ಪ್ರಮಾಣ ದಿನ ದಿನ ಕಡಿಮೆ ಆಗ್ತಾ ಹೋಗ್ತದೆ. ಅದು ಕೃಷಿಗೆ ಅಗತ್ಯವಿರುವಂತ ಭೂಮಿ ಕಡಿಮೆ ಆಗ್ತಾ ಹೋಗ್ತಿರುವಾಗ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಪೋಷಕಾಂಶಗಳ ಯುಕ್ತ ಆಹಾರವನ್ನ ಉತ್ಪನ್ನ ಮಾಡಿಕೊಡುವಂತದ್ದು ದೊಡ್ಡ ಸವಾಲಾಗ್ತದೆ. ಅದರಿಂದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ಇರುವಂತ ಭೂಮಿಯಲ್ಲೇ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಆಹಾರ ಉತ್ಪನ್ನ ಮಾಡುವಂತ ದೊಡ್ಡ ಸವಾಲು ಎಲ್ಲರ ಮುಂದಿದೆ. ರೈತರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಕೃಷಿ ವಿಜ್ಞಾನಿಗಳ ಮುಂದೆ ಬೃಹತ್ ಅಂದ್ರೆ ಸತ್ವಯುಕ್ತ ಆಹಾರ ತಯಾರಿಕೆ ಮಾಡೋದು ಈಗಿನ ಒಂದು ಸತ್ವಯುಕ್ತ ಆಹಾರ ಅಸ್ವಸ್ಥತೆಯನ್ನ ನಮಗೆ ನೀಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೌದು ಸರ್. ಆದ್ರೆ ಇವಾಗ ಏನಾಗ್ತಿದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಆಹಾರವನ್ನು ಉತ್ಪನ್ನ ಮಾಡ್ತಿದೀವಿ. ಈ ವರ್ಷದ 325 million ಮೆಟ್ರಿಕ್ ಟನ್ ಅಷ್ಟು ಆಹಾರ ಉತ್ಪಾದನೆ ನಾವು ಮಾಡಿದ್ದೀವಿ. ಅಂದ್ರೆ ಆಹಾರದ ಒಂದು ಸ್ವಾವಲಂಬಿತನ ನಮಗೆ ಸಿಕ್ಕಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮಗೆ ನೇರವಾಗಿ ಕಾಣ್ತದೆ ಏನಂದ್ರೆ, ಈ ಆಹಾರದ ಪ್ರಮಾಣ ಆರೋಗ್ಯವನ್ನ ಕೊಡ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಯಾಕೆಂದ್ರೆ ಇವತ್ತಿನ ದಿನಮಾನದಲ್ಲಿ ಟ್ಯಾಬ್ಲೆಟ್ಗಳನ್ನ ಅಥವಾ ಔಷಧಿಯನ್ನ ತೆಗೆದುಕೊಳ್ಳದೆ ಇರುವಂತ ಮನೆನೇ ಇಲ್ಲ. ಹೌದು ಹೌದು. ಇಂತ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ನಾವೆಲ್ಲರೂ ಸಿಲುಕಿದ್ದೇವೆ. ಅದಕ್ಕೆ ಮುಖ್ಯವಾಗಿ ಈಗ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಮಾತು ಬಹಳ ಟೈಮ್ ಟೆಸ್ಟೆಡ್ ಮಾತು ಹೇಳಿರೋದು ಹಿರಿಯರು. ಹಾಗಾಗಿ ನಮ್ಮ ಭೂಮಿಗಳಿಂದ ಬರ್ತಿರುವಂತ ಆಹಾರ ಸರಿಯಾದ ಪೋಷಕಾಂಶಗಳನ್ನ ನಮಗೆ ನೀಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ನಾವು ನಮಗೆ ನಾವೇ ಹಾಕೊಂಡು ಮಾತಾಡಬೇಕಾಗ್ತದೆ, ಯೋಚನೆ ಮಾಡಬೇಕಾಗ್ತದೆ, ಅದಕ್ಕೆ ಬೇಕಾದಂತ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಈ ಒಂದು ವಾಟ್ಸ್ಆಪ್ ಸಂಖ್ಯೆ, ಇದು ವಾಟ್ಸ್ಆಪ್ ಮೆಸೇಜ್ ಬಂದಿದೆ. ಒಂದು ಅವರು ತಮ್ಮ ಒಂದು ಪ್ರಶ್ನೆ ಕೇಳಿದ್ದಾರೆ ಹಂಪಣ್ಣ ನ್ಯಾಮ್ತಿಯಿಂದ. ಕಳೆದ 20 ಹಿಂದೆ ನಾವು ಮೇ ತಿಂಗಳಿನಲ್ಲಿ ಭತ್ತವನ್ನ ಬಿತ್ತನೆ ಮಾಡ್ತಿದ್ದೆವು, ನಂತರ ಎಡೆ ಕುಂಟೆ ಹೊಡೆದು ಚೊಕ್ಕ ಮಾಡ್ತಿದ್ದೆವು. ಮಳೆ ಬಂದು ಕೆರೆ ತುಂಬಿದಾಗ ನೀರನ್ನು ಕಟ್ಟುತ್ತಿದ್ದೆವು. ನಮಗೆ ಸವಳಂಗದ ಕೆರೆಯಿಂದ ನೀರು ಬರುತ್ತಿತ್ತು. ಮೆಕ್ಕೆಜೋಳ ಬೆಳೆಯಲು ಪ್ರಾರಂಭಿಸಿದ ಮೇಲೆ ಭತ್ತ ಬೆಳೆಯುವುದನ್ನ ಬಿಟ್ಟೆವು ಅಂತ ಇವರು ಒಂದು ತಮ್ಮ ಸಂದೇಶವನ್ನ ಕಳಿಸಿದ್ದಾರೆ. ಪ್ರಶ್ನೆ ಅಲ್ಲ, ಪ್ರಶ್ನೆ ಮಾಹಿತಿ ಮಾಹಿತಿ ಕೊಟ್ಟಿದ್ದಾರೆ ಹಂಪಣ್ಣ ನ್ಯಾಮ್ತಿ ಅವರು. ಮಲ್ಲಿಕಾರ್ಜುನ ಇದ್ರ ಬಗ್ಗೆ ಹೇಳ್ಬೋದಾ ಸರ್? ಅದೇ ಈಗ ಹಂಪಣ್ಣ ಅವರು ಏನ್ ಪ್ರಶ್ನೆ ಕೇಳಿದಾರಲ್ಲ, ಅಂದ್ರೆ ಪ್ರಶ್ನೆ ಅಂದ್ರೆ ಮಾಹಿತಿ ಕೊಟ್ಟಿದಾರಲ್ಲ, ಈಗ ಪರ್ಯಾಯವಾಗಿ ಈಗ ಏನಾಗಿದೆ ಅಂದ್ರೆ, ಈಗ ನಮಗೆ ಕಳೆದ ಒಂದು 4-5 ಮೆಕ್ಕೆಜೋಳದಲ್ಲಿ ಬಹಳಷ್ಟು ಕಳೆಯದ ಒಂದು ಪ್ರಾಬ್ಲಮ್ ಇದೆ ಅಂತಂದ್ರೆ, ಈಗ ನಮಗೆ ಮುಳುಸಜ್ಜೆ ಅನ್ನೋ ಕಳೆ ಬಹಳ ಕಾಡ್ತಾ ಇದೆ ಈ ಒಂದು ಭಾಗದಲ್ಲಿ. ಹೌದು, ಎಲ್ಲ ನಮ್ಮ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆ ಭಾಗಗಳಲ್ಲಿ ಇದು ಪ್ರಮುಖವಾದ ಕಳೆ ಆಗಿದೆ. ಇದಕ್ಕೆ ಪರ್ಯಾಯಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡ್ರೆ ನಮಗೆ ಕಳೆ ನಿರ್ವಹಣೆ ಮಾಡಬಹುದು ಅಂತ ಒಂದು ಇದಿದೆ. ಈಗ ಅಂಪಣ್ಣವ್ರು ಹೇಳಿದಂಗೆ ನ್ಯಾಮ್ತಿ ಭಾಗದಲ್ಲಿ ಆಲ್ರೆಡಿ ಭತ್ತ ಬೆಳೆಯೋದು ರೂಢಿ ಇರೋದ್ರಿಂದ ಅಲ್ಲಿರೋ ಜನರು ಈಗ ರೈತ ಬಾಂಧವರು ಇದನ್ನ ಭತ್ತಕ್ಕೆ ಇನ್ನು ಮಾರು ಹೋಗ್ಬೋದು. ಯಾಕೆಂದ್ರೆ ಈಗ ಆಲ್ರೆಡಿ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ನ್ಯಾಮ್ತಿ ತಾಲೂಕ್ನಲ್ಲೇ ಸುಮಾರು 1 ಎಕರೆಯಷ್ಟು ಕೂರ್ಗೆ ಪದ್ಧತಿಯಲ್ಲಿ ಭತ್ತವನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರು ಸಲಹೆ ಪಡ್ಕೊಂಡು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಏರಿಯಾ ವಿಸ್ತರಣೆ ಕೂಡ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಮ್ಮ ನಮ್ಮ ದೇವರಾಜ್ ಸರ್ ಹೇಳ್ತಾ ಇದ್ರು, ಆರೋಗ್ಯ ಬಹಳ ಇಂಪಾರ್ಟೆಂಟ್. ಆರೋಗ್ಯ, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದ್ರೆ ಮಣ್ಣಿನ ಆರೋಗ್ಯ ಚೆನ್ನಾಗಿರ್ಬೇಕು. ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹಂಗಾಗಿ ಮಣ್ಣಿನ ಆರೋಗ್ಯ ಕಾಪಾಡಬೇಕಪ್ಪ ಅಂದ್ರೆ ಏಕ ಬೆಳೆ ಪದ್ಧತಿಯನ್ನು ಬಿಟ್ಟು ಬೇರೆ ಬೆಳೆಗೆ ಹೋಗೋದು ಅನಿವಾರ್ಯವಾಗಿದೆ. ಅದರಲ್ಲೂ ಭತ್ತ ಬೆಳೆಯುವಂತ ನಮ್ಮ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಂಗಳೂರು ಈ ಭಾಗಗಳಲ್ಲಿ ಭತ್ತನ ಬೇರೆ ಬೇರೆ ಪದ್ಧತಿಗಳಲ್ಲಿ ಬೆಳೆದ್ರೆ ಮಾತ್ರ ಸಾಧ್ಯ. ಈಗ ಕಳೆದ ನಾವು ನೋಡ್ತಿರ್ಬೋದು, ದಿನಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದೀವಿ, ಕಳೆದ ಒಂದು ಏನು ಸುಮಾರು ಒಂದು 15-20 ನಮಗೆ ಒಂದೇ ತೊಂದರೆ ಏನಪ್ಪ ಅಂದ್ರೆ ಯೂರಿಯಾ ಸಿಗ್ತಿಲ್ಲ, ಯೂರಿಯಾ ಸಿಗ್ತಿಲ್ಲ ಅಂತ ರೈತರು ನಾವು ಮಾತಾಡ್ತಾ ಇದೀವಿ. ಈ ಯೂರಿಯಾದ ಬೇರೆ ಬೇರೆ ರೂಪಗಳನ್ನ ನಾವು ಹುಡುಕ್ಬೇಕಾಗಿದೆ, ಅಥವಾ ಕೆಲಸ ಮಾಡಬೇಕಾಗಿದೆ. ಉದಾಹರಣೆಗೆ ಭತ್ತದಲ್ಲಿ ನಾವು ಈಗೇನು ನಾಟಿ ಮಾಡ್ತಿರುವಂತ ಜನರು, ಈಗ ನಮ್ಮ ರೈತ ಬಾಂಧವರು ಅದಕ್ಕೆ ಬಹಳ ಮುಖ್ಯವಾಗಿ ಯೂರಿಯಾಗೆ ಪರ್ಯಾಯವಾಗಿ ನಾವ್ ಏನ್ ಬೆಳೆಸಬಹುದಪ್ಪ ಅಂದ್ರೆ, ಒಂದು ಬೀಜೋಪಚಾರ ಮಾಡಿ ನೀವು ಅಥವಾ ಈ ಸೀಡ್ಲಿಂಗ್ಸ್ ಡಿಪ್ ಮಾಡ್ಬಿಟ್ಟು ಅಜೋಸ್ಪಿರಲ್ ಮತ್ತು ಆಸ್ಟ್ರೋಬ್ಯಾಕ್ಟರ್ ಇಂದ ಡಿಪ್ ಮಾಡಿ ನೀವು ನಾಟಿ ಮಾಡ್ರಿ. ಶಿಫಾರಸು ಮಾಡಿದ ಯೂರಿಯಾದಲ್ಲಿ 10% ನಾವು ಕಡಿಮೆ ಮಾಡಬಹುದು. ಈ ಇನ್ನೊಂದು ಇನ್ನು 3 ಸಂದೇಶಗಳು ಬಂದವೆ ವಾಟ್ಸ್ಆಪ್ ಮುಖಾಂತರ. ಶಿಕಾರಿಪುರ ತಾಲೂಕಿನಿಂದ ಶಂಕರಪ್ಪನವರು ಸಂದೇಶ ಕಳಿಸಿದ್ದಾರೆ. ನಮ್ಮ ಏರಿಯಾದಲ್ಲಿ ಯಾವ ತಳಿ ಭತ್ತವನ್ನ ಬೆಳೆದರೆ ಹೆಚ್ಚಿನ ಇಳುವರಿ ಪಡೆಯಬಹುದು ಈಗ ಏನು ಶಿಕಾರಿಪುರ ಯಾರು ಸರ್ ರೈತರ ಹೆಸರು? ಶಂಕರಪ್ಪ. ಶಂಕರಪ್ಪ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಂದ್ರೆ ಶಿಕಾರಿಪುರ ಭಾಗದಲ್ಲಿ ಯಾವ ಭತ್ತ ಸೂಕ್ತ ಅಂತ. ಸಾಮಾನ್ಯವಾಗಿ ಶಿಕಾರಿಪುರ ಏರಿಯಾದಲ್ಲಿ ಮಳೆಯಾಶ್ರಿತ ಭತ್ತವನ್ನ ಬೆಳೀತಾರೆ ರೈತರು. ಈಗೇನ್ ನಾವು ರಾಗಿ ಎಲ್ಲ ಯಾವ ತರ ಬೆಳಿತೀವೋ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದೇ ತರ ಅಲ್ಲಿ ಭತ್ತ ಒಂದು ಬೆಳೆಯುವಂತ ಪ್ರಾಕ್ಟೀಸ್ ಇದೆ ಸರ್. ಈಗ ಈ ಪದ್ಧತಿಗಳಲ್ಲಿ ನಮ್ಗೆ ಸಾಮಾನ್ಯವಾಗಿ ಈಗ ನಾವು ಜೂನ್ ತಿಂಗಳಿಗೆ ಬಿತ್ತತೀರಾ ಅಂತಂದ್ರೆ ದೀರ್ಘಾವಧಿ ತಳಿಗಳನ್ನ ಬಳಕೆ ಮಾಡೋದು ಬಹಳ ಸೂಕ್ತ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತವಾದ ತಳಿ ಹೊಂದಿದೆ, RNR 150 48 ಅಂತ ಹೇಳಿ. ಈ ತಳಿ ಯಾಕೆ ನಾವು ಇದು ಮಾಡ್ತೀವಿ ಅಂತಂದ್ರೆ, ಇದು ಮೀಡಿಯಂ ಡ್ಯೂರೇಷನ್ ಅಂದ್ರೆ ಮಧ್ಯಮ ಅವಧಿ ತಳಿ, ಸುಮಾರು 100-120 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಮತ್ತೆ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನ್ ನಾವು ಈಗ ಸಾಮಾನ್ಯವಾಗಿ ಈಗ ಶುಗರ್ ಇರುವಂತವ್ರು ಭತ್ತ ಅಕ್ಕಿ ಊಟ ಮಾಡಬಾರ್ದು ಅಂತ ಏನಂತೀವೋ, ಇದರಲ್ಲಿ ಸ್ವಲ್ಪ ಈ ಶುಗರ್ ಇರುವಂತವ್ರು ಈ ಅಕ್ಕಿನ ಊಟ ಮಾಡಬಹುದು ಅಂತ ಹೇಳಿ, ಏನಂದ್ರೆ ಇದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಇದರಲ್ಲಿ, ಇದನ್ನು ನಾವು ಊಟ ಮಾಡಬಹುದು ಅಂತ ಬಹಳಷ್ಟು ಸಂಶೋಧನೆಗಳು ಹೇಳ್ತಾ ಇದೆ. ಹಂಗಾಗಿ ರೈತ ಬಾಂಧವರು ಈ ತಳಿಗೂ ಹೋಗ್ಬೋದು. ಇಲ್ಲ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ನಮ್ಮ ಶಿವಮೊಗ್ಗದಲ್ಲಿ ಏನಿದೆಯಾ, ಶಿವಮೊಗ್ಗ ಬಿಡುಗಡೆ ಮಾಡಿದಂತ ಸಹ್ಯಾದ್ರಿ ಸಿಂಧೂರ ಅಂತಿದೆ, ಅದು ರೆಡ್ ಫೈನ್ ರೈಸ್ ವೆರೈಟಿ, ಈ ತಳಿಗಳಿಗೂ ಕೂಡ ಹೋಗ್ಬೋದು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ತಳಿ ಹಾಕ್ಬೇಕು ಅನ್ನೋದೇನಿಲ್ಲ, ನಮ್ಮ ಭಾಗಕ್ಕೆ ಸೂಕ್ತವಾದಂತ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಮಾಡಬಹುದು. ಇದರಲ್ಲಿ ಇದೇ ತಳಿ ಹಾಕ್ಬೇಕು ಅದಕ್ಕೆ, ಯಾಕಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ, ಈ ಏನು ನಾವು ಕೂರ್ಗೆ ಪದ್ಧತಿ DSR ಅಂತ ಏನ್ ಕರಿತೀವಲ್ಲ, ಈ ಪದ್ಧತಿಗಳಿಗೆ ಕೆಲವು ತಳಿಗಳಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಬೆಳೀತಾರೆ, ಬಟ್ ಆ ತಳಿಗಳ ಭತ್ತ ನಮ್ಮ ಜನ ಅಕ್ಕಿ ಊಟ ಮಾಡಕ್ ಇಷ್ಟಪಡಲ್ಲ ಅವನ್ನ. ಹಂಗಾಗಿ ನಮಗೆ ಸ್ಥಳೀಯವಾಗಿ ಸಿಗುವಂತ ತಳಿಗಳನ್ನ ಬೆಳೆದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಈಶ್ವರಪ್ಪನವರು ಸಂದೇಶ ಕಳಿಸಿದ್ದಾರೆ ವಾಟ್ಸಪ್ ಮುಖಾಂತರ. ಕಾಫಿ ನಾಡು ನಮ್ಮದು, ಕೆಲವು ಕಾಫಿ ತೋಟಗಳಿಗೆ ಯಾವ ರೀತಿ ಪೋಷಕಾಂಶಗಳನ್ನ ನೀಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಅಂದ್ರೆ ಅವರು ಏನು ಕೇಳಿದ್ದಾರೆ ಅಂತಂದ್ರೆ, ನಾವು ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಭತ್ತದಲ್ಲಿ ನಮ್ಮ ಪ್ರಮುಖವಾದ ಬೆಳೆ, ಬಟ್ ಕಾಫಿ ತೋಟ ಅಂದ ತಕ್ಷಣ ನಮಗೆ ಕಾಫಿಯಲ್ಲಿ ಯಾವ್ಯಾವ್ದು ತಳಿಗಳು ಹಾಕಿರ್ತಾರ, ತಳಿಗಳ ಆಧಾರಿತದ ಮೇಲೆ ನಾವು ಪೋಷಕಾಂಶಗಳನ್ನ ಕೊಡಬೇಕು. ಉದಾಹರಣೆಗೆ ಭತ್ತದಲ್ಲಿ ಈಗ ಇದೆ, ನಮ್ಮ ಕಾಫಿಯಲ್ಲಿ ಅರೇಬಿಕಾ ಹಾಕ್ತಿವಿ, ಬೇರೆ ಬೇರೆ ಇವನ್ನ ತಳಿಗಳನ್ನ ನಾವು ರೋಬಸ್ಟಾ ಇದೆ, ಬೇರೆ ಬೇರೆ ಬಳಸ್ತಾ ಇರ್ತೀವಿ. ಬಟ್ ಪ್ರಮುಖವಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ, ಏನು ಈ ಒಂದು ಕಾಫಿ ಏನ್ ಹೇಳಿದ್ರಲ್ಲ, ಈ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಮಳೆಗಾಲ ಆದ ತಕ್ಷಣ ನಾವು ಪೋಷಕಾಂಶಗಳನ್ನ ಕೊಡಬೇಕು. ಯಾಕಂದ್ರೆ ಹೆಚ್ಚು ಮಳೆ ಇದ್ದಾಗ ಪೋಷಕಾಂಶಗಳನ್ನ ಈಗ ಏನು ನಾವು ಬೇರಿಗೆ ಹಾಕೋದಾಗ್ಲಿಲ್ಲ ಅಥವಾ ಸಿಂಪರಣೆ ಮಾಡೋದಾಗ್ಲಿ ಮಾಡಬಾರದು. ಮಳೆ ಕಡಿಮೆ ಇದ್ದ ಪ್ರದೇಶದಲ್ಲಿ ಮಾಡಬೇಕು. ಹೆಚ್ಚಿನ ನಿಮಗೆ ಮಾಹಿತಿ ಬೇಕು ಅಂದ್ರೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಇದೆ, ಆ ಮೂಡಿಗೆರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ. ಹೌದು ಹೌದು ಸರ್, ತೋಟದ ಅದ್ರದ್ದು ವಯಸ್ಸು ಕೂಡ ನಾವು ನೋಡಬೇಕಾಗುತ್ತೆ. ಇನ್ನೊಬ್ರು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನಿಂದ ಓಂಕರಪ್ಪ ಅವನವರು, ಇವರು ರೈತರು, ಮಳೆ ಕಡಿಮೆ ಆದಾಗ ಬೆಳೆಗಳಿಗೆ ನೀರಿನ ಕೊರತೆ ನೀಗಿಸುವುದು ಹೇಗೆ, ಪರಿಹಾರ ತಿಳಿಸಿ ಅಂತ. ಯಾವ ಬೆಳೆಗಳು ಅಂದ್ರೆ, ಈಗ ಉದಾಹರಣೆಗೆ ನಾವು ಯಾವ್ದಾರ ಬೆಳೆ ಆಗ್ಲಿ, ಭತ್ತ ಆಗ್ಲಿ, ರಾಗಿ ಆಗ್ಲಿ, ಜೋಳ ಆಗ್ಲಿ, ಏನು ಕ್ಷೇತ್ರ ಬೆಳೆಗಳು ಅಂತ ಕರಿತೀವಲ್ಲ, ಈ ಕ್ಷೇತ್ರ ಬೆಳೆಗಳಿಗೆ ಪ್ರಮುಖವಾಗಿ ಮಳೆ ಆಧಾರಿತ ಕೃಷಿ ಮಾಡುವಂತ ರೈತರು ಫಸ್ಟ್ ಮಾಡ್ಬೇಕಾಗಿರೋದು, ಬಿತ್ತನೆ ಮಾಡ್ಬೇಕಾದ್ರೆ ನಾವು ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡ್ಬೇಕು. ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡಿದ್ರೆ ಬೇರೆ ಬೆಳೆಗಳನ್ನ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಮಳೆ ಬಂದಾಗ ನೀರು ಹಿಂಕೊಂಡು ಇದಕ್ಕೆ ಮಳೆಗೆ ಬೇಕು. ಈಗ ಮಳೆ ನಮಗೆ ಕೈ ಕೊಟ್ಟಾಗ, ಉದಾಹರಣೆಗೆ 10-12 ದಿವಸದಷ್ಟು ಲಾಂಗ್ ಡ್ರೈ ಸ್ಪೆಲ್ ಅಂತ ಕರಿತೀವಿ, ಈ ಒಣ ಹವೆ ಬಂದಾಗ ನೀವೇನು ಸ್ಟಾರ್ಟಿಂಗ್ ಮಾಡಿರ್ತಿರಲ್ಲ ಆ ಒಂದು ನೀರನ್ನ ಇಟ್ಕೊಂಡು ಮಾಡುವಂತ ಶಕ್ತಿ ಹೊಂದಿರುತ್ತೆ. ಎರಡನೇದೇನಪ್ಪಾ ಅಂತಂದ್ರೆ, ನೀವು ಈ ತರ ಈ ಒಂದು ಏನು ಪ್ರಶ್ನೆ ಕೇಳಿದಿರಲ್ಲ, ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ನೀವು ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕು. ಈ ಕೃಷಿ ಹೊಂಡಗಳನ್ನ ಮಾಡ್ಕೊಂಡಾಗ ಮಳೆ ಜೋರಾಗಿ ಬಂದಾಗ ಕೃಷಿ ಹೊಂಡಗಳು ತುಂಬುತ್ತೆ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೃಷಿ ಹೊಂಡದಿಂದ ನಾವು ನೀರನ್ನ ಬೆಳೆಗಳಿಗೆ ಕೊಡಬಹುದು, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು. ಆಮೇಲೆ ಇನ್ನೊಂದು ಪ್ರಮುಖವಾಗಿ ನೀರು ನಿರ್ವಹಣೆ ನಾವು ಮಾಡಬೇಕು ಅಂತಂದ್ರೆ, ಅಕಸ್ಮಾತ್ ನಮಗೆ ನಾವು ಬೇರೆ ಹತ್ರ ನಾವು ನೀರಿಸ್ಕೊಂಡು ನೀರು ಕೊಡ್ತೀವಿ ಅಂತಂದಾಗ ಆಲ್ಟರ್ನೇಟಿವ್ ಸಾಲ್ ಬಿಟ್ಟು ಸಾಲಿಗೆ ನೀರು ಕೊಡಬೇಕು. ಒಂದ್ ಸಾಲಿಗೆ ನೀರು ಕೊಟ್ಟಾಗ ಮತ್ತೊಂದ್ ಸಾಲ ಬಿಟ್ಟು ಇನ್ನೊಂದ್ ಸಾಲ ನೀರು ಕೊಡೋದ್ರಿಂದ ನಿಮ್ಗೆ ಶೇಕಡ 50% ಅಷ್ಟು ನೀರನ್ನ ಉಳಿತಾಯ ಮಾಡಬಹುದು. ಇನ್ನೂ ಮುಂದೆ ಹೋಗ್ತೀವಿ ಅಂತಂದ್ರೆ, ನೀವು ಏನು ಬಿತ್ತನೆ ಮಾಡ್ತಿರಲ್ಲ, ಬಿತ್ತನೆ ಮಾಡೋ ಸಮಯದಲ್ಲಿ ಈ ಉದಾಹರಣೆಗೆ ಮೆಕ್ಕೆಜೋಳ ನೀವು ಬಿತ್ತಿದ್ದೀರಾ ಅಂತಂದ್ರೆ ಅಥವಾ ಭತ್ತ ಹಾಕ್ತೀರಾ ಅಂತಂದ್ರೆ, ನೀವು ಸಾಲುಗಳ ನಡುವೆ ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನ ಹಾಕ್ಬಿಡ್ಬೋದು. ಹಸಿರೆಲೆ ಬೀಜಗಳನ್ನ ಹಾಕ್ದಾಗ ಸುಮಾರು 45 ದಿವಸಗಳ ತನಕ ಅದು ನಿಮ್ಮ ಒಂದು ಕಳೆನೂ ಬರಲ್ಲ, ಪೋಷಕಾಂಶಗಳು ನಿಮಗೆ ಕೊಡುತ್ತೆ, ಮತ್ತೆ ನೀರಾವಿ ಕೂಡ ಈ ತರ ಪದ್ಧತಿಗಳನ್ನ ಮಾಡೋದ್ರಿಂದ ನಾವು ನೀರು ನಿರ್ವಹಣೆಗಳನ್ನ ಮಾಡ್ಕೋಬಹುದು. ರೈತ ಬಾಂಧವರೇ, ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕಿಸಾನ್ ವಾಣಿ. ಇವತ್ತಿನ ವಿಷಯ ಆಹಾರ ಪೋಷಕಾಂಶಗಳು ಕುರಿತು, ಮತ್ತೆ ಜೊತೆಗೆ ಭತ್ತದಲ್ಲಿ ವಿವಿಧ ಬೇಸಾಯ ಪದ್ಧತಿಗಳು ಹಾಗೂ ನೀರಿನ ನಿರ್ವಹಣೆ ಕುರಿತು ಈ ವಿಷಯ ಇವತ್ತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ TN ದೇವರಾಜ್ ಅವರು, ಮುಖ್ಯಸ್ಥರು ಐಸಿಎಆರ್ನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಇವರ ಜೊತೆಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿಒ ಅವರು, ಇವರು ಬೇಸಾಯ ತಜ್ಞರು, ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನ ನೋಟ್ ಮಾಡಿಕೊಳ್ಳಿ, 270283 ಇದು ಒಂದು. ಇನ್ನೊಂದು ನಂಬರು 270282. ಭದ್ರಾವತಿಯಿಂದ ಹೊರಗಡೆ ಅವರು ಕಾಲ್ ಮಾಡಬೇಕಾದ್ರೆ ಎಸ್ಟಿಡಿ ಕ್ರಮಾಂಕ ಸೇರಿಸಬೇಕಾಗುತ್ತೆ, 08282. ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 94815726600. ವಾಟ್ಸ್ಆಪ್ ಸಂಖ್ಯೆ 94815726600. ಡಾಕ್ಟರ್ ಟಿ ಎನ್ ದೇವರಾಜ್ ಸರ್, ಈಗ ನಾವು ಏನು ಆಹಾರ ಮತ್ತು ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದನ್ನೇ ತಾವು ಅದು ಅದಕ್ಕೆ ಆಡ್ ಮಾಡಿ ಹೇಳೋದಾದ್ರೆ, ನಾನಾಗಲೇ ಹೇಳ್ತಿದ್ದಾಗೆ ಸರ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಏನು ಕ್ಷೇತ್ರದಲ್ಲಿದೆ, ನಾವು ಸಾಕಷ್ಟು ಈ ತರದ ಪ್ರಯೋಗಗಳನ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಬರುವಂತ ರೈತರಿಗೆ, ಬಂದಂತ ನಾಗರಿಕರಿಗೆ, ಮಕ್ಕಳಿಗೆ, ಸ್ಟೂಡೆಂಟ್ಸ್ಗಳಿಗೆ, ಇವ್ರಿಗೆಲ್ಲರಿಗೂ ಪರಿಚಯಾತ್ಮಕವಾಗಿ ಗೊತ್ತಾಗಲಿ ಅಂತೇಳಿ ಹಲವಾರು ರೀತಿಯ ಆಹಾರ ಬೆಳೆಗಳನ್ನ ಮಾಡ್ತಾರೆ. ಅದರಲ್ಲಿ ಕ್ಷೇತ್ರ ಬೆಳೆಗಳಿದ್ದಾವೆ, ಅದರಲ್ಲಿ ಎಣ್ಣೆಕಾಳು, ಬೇಳೆಕಾಳು, ದವಸ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು, ಮತ್ತೆ ಎಲ್ಲ ರೀತಿಯ ನಮ್ಮ ಜಿಲ್ಲೆಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಾಗಿರುವಂತಹ ಎಲ್ಲಾ ಬೆಳೆಗಳನ್ನ ಅಲ್ಲಿ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ನಾವು ತೋರಿಸ್ತಾ ಇರ್ತೇವೆ. ಇದು ನಮ್ಮ ಪರಮ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರುಗಳ ಆಶಯನೂ ಕೂಡ. ಅವರು ಏನು ಕೃಷಿ ವಿಜ್ಞಾನ ಕೇಂದ್ರವನ್ನ ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಸ್ಥಾಪನೆ ಮಾಡಿದ್ರು. ಇವುಗಳೆಲ್ಲ ಅವರ ಆಶಯ ಇದ್ದಿದ್ದಿದೆ ಏನಂದ್ರೆ, ಮೂಲತಃ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ರೈತರ ಸಬಲೀಕರಣ ಆಗ್ಬೇಕು. ಅದರ ಮುಖಾಂತರ ಅದು ರೈತರು ಏನು ಅನ್ನದಾತರು, ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಅದು ನಿಜಾರ್ಥದಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಅವರ ಆರೋಗ್ಯ ಚೆನ್ನಾಗಿರಬೇಕು, ರೈತರ ಕುಟುಂಬಗಳು ಚೆನ್ನಾಗಿರಬೇಕು ಅನ್ನೋದು ಅವ್ರ ಕಾಳಜಿ. ಅದಕ್ಕೆ ಪೂರ್ವಕವಾಗಿ ಅವರು ಎಲ್ಲಿ ಸ್ಕೂಲ್ ಕಾಲೇಜುಗಳನ್ನ ನಡೆಸ್ತಿದ್ರು, ಅಲ್ಲೆಲ್ಲ ಹಾಸ್ಟೆಲ್ಗಳು ನಡೆಸ್ತಿದ್ರು, ಅಲ್ಲೆಲ್ಲವೂ ತಾಜಾ ತರಕಾರಿಗಳು, ತಾಜಾ ಆಹಾರ ದೊರಿಬೇಕು ಅನ್ನೋದು ಅವ್ರ ಆಶೆ. ಅದಕ್ಕೆ ಪೂರ್ವಕವಾಗಿ ಈಗ ಸಿರಿಗೆರೆಯಲ್ಲಿ ಒಂದು ದೊಡ್ಡ ಪ್ರಯೋಗವನ್ನೇ ಅವರು ಮಾಡಿಸ್ತಾ ಇದ್ದಾರೆ. ನಮ್ಮ ತಂಡದ ನಮ್ಮ ತಂಡಕ್ಕೆ ಮಾರ್ಗದರ್ಶನ ನೀಡಿ ಅದಕ್ಕೆ ಪೂರ್ವಕವಾಗಿ ಇಡೀ ತಂಡ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ಒಂದು ಆಹಾರ ಆರೋಗ್ಯ ಮತ್ತೆ ದೇಶದ ಆರೋಗ್ಯ, ಇವು ಮೂರನ್ನು ಡೈರೆಕ್ಟ್ಲಿ ಕನೆಕ್ಟೆಡ್ ಅನ್ನೋದು ಅವರ ಒಂದು ನಂಬಿಕೆ. ಈ ಲಘು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಏನಿರ್ತವೋ ಅವುಗಳ ಪೂರೈಕೆ ಆಗೋದು ಬಹಳ ಮುಖ್ಯವಾಗುತ್ತೆ. ಅದು ಮಕ್ಕಳ ಎಕ್ಸಾಮ್ ಪರ್ಫಾರ್ಮೆನ್ಸ್ ಇರ್ಬೋದು, ಪರೀಕ್ಷೆಯಲ್ಲಿ ಅವ್ರು ಬರೆಯೋ ರೀತಿ ಇರ್ಬೋದು, ಹಾಗೇನೆ ಒಟ್ಟಾರೆ ಅವರ ವ್ಯಕ್ತಿತ್ವ ಬೆಳವಣಿಗೆಗೆ ಈ ಬಹಳ ಅಂದ್ರೆ ಕರೆಕ್ಟ್ ಆದಂತಹ ಆಹಾರ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕಾಲಕ್ಕೆ ಅವ್ರಿಗೆ ಸಿಕ್ಕರೆ ನಂತರ ಅವರ ಜೀವನದಲ್ಲಿ ಅವರು ಅಭ್ಯುದಯ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಕಂಡುಕೊಂಡಿದ್ದೇವೆ. ಏಕೆಂದ್ರೆ ಗ್ರಾಮೀಣಾಭಿವೃದ್ಧಿ ಅನ್ನೋದು ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡೇ ಮುಂದುವರಿಬೇಕಾಗ್ತದೆ. ಆಮೇಲೆ ಈಗ ಲೋಕಲ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನೇ ಹೇಳ್ತಾರೆ, ನೀವು ಸ್ಥಳೀಯ ಆಹಾರಕ್ಕೆ ಪ್ರಾಮುಖ್ಯತೆ ಕೊಡಿ. ಹಾಗೇನೆ ಎಸ್ಪೆಷಲಿ ಈಗ ಇತ್ತೀಚೆಗೆ ಅವರು ಆಯಿಲ್ ಅಂದ್ರೆ ಎಣ್ಣೆಯನ್ನ ನಾವು ಬಳಸುವ ವಿಚಾರದಲ್ಲಿ ಬಹಳ ಆಯಿಲ್ ನ ಕಡಿಮೆ ಮಾಡಬೇಕು, ಅಟ್ಲೀಸ್ಟ್ 50% ಒಂದು ಕುಟುಂಬ ಒಂದು ತಿಂಗಳಿಗೆ ಉಪಯೋಗಿಸ್ತಿದ್ದಂತ ಆಯಿಲ್ ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದಾರೆ. ಈ ಆಯಿಲ್ ವಿಷಯದಲ್ಲೂ ತುಂಬಾನೇ ಕಲಬೆರಕೆ ಆಗ್ತಿರೋದ್ರಿಂದ ನಾವು ಸರಿಯಾದಂತಹ ಒಳ್ಳೆಯ ಗುಣಮಟ್ಟದ ಎಣ್ಣೆಯನ್ನ ಅಡುಗೆಗೆ ಬಳಸಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಎಣ್ಣೆ ಬಳಸುವ ಕಿಚನ್ ಗಳಲ್ಲಿ ನಮ್ಮ ಭಾರತದ ಕಿಚನ್ ಗಳು ಅಂದ್ರೆ ಅಡಿಗೆ ಮನೆಗಳು ಇದೆ. ಹಾಗಾಗಿ ಈ ಎಣ್ಣೆ ಬಳಸುವ ವಿಚಾರದಲ್ಲಿ ನಮ್ಮ ಏನು ತಿಳುವಳಿಕೆ ಅರಿವು ಬಹಳ ಬೇಗನೆ ಬದಲಾಗಬೇಕಾಗಿದೆ. ಜೊತೆಗೆ ಜೀರೋ ಫುಡ್ ಮೈಲ್ಸ್ ಅನ್ನೋ ಕಾನ್ಸೆಪ್ಟ್ ಕೂಡ ಎಲ್ಲ ಕಡೆನೂ ನಾವು ಮಾತಾಡ್ತೀವಿ. ಅಂದ್ರೆ ಥಿಂಕ್ ಗ್ಲೋಬಲಿ, ಈಟ್ ಲೋಕಲ್ ಅಂತ ಹೇಳ್ಬಹುದು. ಹಾಗೇನೆ ಇವಾಗ ಬಯೋ ಫೋರ್ಟಿಫೈಡ್ ಕ್ರಾಪ್ಸ್ ಅಂತ ಬಂದಿದೆ ಸರ್. ನಮ್ಮ ಮಲ್ಲಿಕಾರ್ಜುನ ಅವರೇ ಈಗ ನಮ್ಗೆ ನಮ್ಮ ಜಿಲ್ಲೆಗೆ ರಾಗಿಯನ್ನ ಒಂದು ಬಯೋ ಫೋರ್ಟಿಫೈಡ್ ರಾಗಿಯನ್ನು ತಂದಿದೆ. ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಮತ್ತೆ ಐರನ್ ಜಾಸ್ತಿ ಇದೆ. ಆ ತರದ ರಾಗಿಯನ್ನ ನಮಗೆ ಪರಿಚಯ ಮಾಡಿಸಿ ಈಗಾಗಲೇ ಡೆಮಾನ್ಸ್ಟ್ರೇಷನ್ ಶುರು ಮಾಡಿದೀವಿ, ಸಿರಿಗೆರೆಯಲ್ಲಿ ಮಾಡ್ತಾ ಇದೀವಿ, ಮತ್ತೆ ಜಗಳೂರು ತಾಲೂಕಲ್ಲಿ ರೈತರ ಹೊಲಗಳಲ್ಲಿ ಈಗಾಗಲೇ ಬಿತ್ತನೆ ಮಾಡಿ ಈ ಸೀಸನ್ ಅಲ್ಲಿ ಈಗಾಗಲೇ ಬಿತ್ತನೆ ಮಾಡಿಸಿ ಆಗಿದೆ. ಒಂದು ಸಂದೇಶ ಸ್ವೀಕಾರ ಮಾಡೋಣ ಪ್ಲೀಸ್. ಹೊಸದುರ್ಗ ತಾಲೂಕಿನಿಂದ ಯಾರು ಪ್ರದೀಪ್ ಅವರು ಫೋನ್ ಇದು ಸಂದೇಶ ಕಳಿಸಿದ್ದಾರೆ. ಭತ್ತದ ಬೆಳೆಗೆ ಈ ಸಮಯದಲ್ಲಿ ಉತ್ತಮ ಔಷಧ ಯಾವುದು ತಿಳಿಸಿ ಅಂತ. ಉತ್ತಮ ಔಷಧ ಈ ಸಮಯದಲ್ಲಿ ಈಗೇನು ಹೊಸದುರ್ಗ ತಾಲೂಕಿಂದ ಪ್ರದೀಪ್ ಅವ್ರೇನ್ ಪ್ರಶ್ನೆ ಕೇಳಿದಾರಲ್ಲ, ಈ ಭತ್ತದ ಅಂದ್ರೆ ಈಗ ಭತ್ತ ನಾಟಿ ಮಾಡುವ ಸಮಯ, ಈ ನಾಟಿ ಮಾಡುವ ಸಮಯದಲ್ಲಿ ಬಹಳ ಮುಖ್ಯವಾಗಿ ಕಾಂಡ ಕೊರಕದ ಒಂದು ಬಾಧೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಈಗ ಯೆಲ್ಲೋ ಸ್ಟೆಮ್ ಬೋರರ್ ಅಂತೀವಿ, ಅಂದ್ರೆ ಹಳದಿ ಕಾಂಡ ಕೊರಕ. ಈ ಕಾಂಡ ಕೊರಕದಲ್ಲಿ 6 ತರ ಟೈಪ್ಸ್ ಬೇರೆ ಬೇರೆ ತರ ಇದಾವೆ. ಅದ್ರ ನಮಗೆ ಭತ್ತದಲ್ಲಿ ಪ್ರಮುಖವಾಗಿ ಕಾಡುವಂಥದ್ದು ಈ ಒಂದು ಹಳದಿ ಕಾಂಡ ಕೊರಕ. ಈ ಹಳದಿ ಕಾಂಡ ಕೊರಕದ ನಿರ್ವಹಣೆ ನರ್ಸರಿಯಿಂದನೇ ಶುರು ಆಗಬೇಕು. ಉದಾಹರಣೆಗೆ ನಾನು ಈಗ ಭತ್ತ ನಾಟಿ ಮಾಡ್ತೀನಿ ಅನ್ನೋ ರೈತ ಬಾಂಧವರಿಗೆ, ಈಗ ಭತ್ತ ನಾನು ಕೂರ್ಗೆ ಮುಖಾಂತರ ಭತ್ತ ಬಿತ್ತಿದವ್ರಿಗೆ ಏನಪ್ಪಾ ಅಂತಂದ್ರೆ, ಈ ಒಂದು ಫಸ್ಟ್ ನಾವು ಕೆಮಿಕಲ್ ಕಿನ್ನ ಫಸ್ಟ್ ಏನಪ್ಪಾ ಅಂತಂದ್ರೆ ಈ ಏನು ನಾವು ಸಾವಯವ ಪದ್ಧತಿಗಳಲ್ಲಿ ನಿರ್ವಹಣೆ ಮಾಡೋದನ್ನ ನೋಡಬೇಕು. ನಾಟಿ ಮಾಡೋಕೆ ನಾನು ಆಗ್ಲೇ ಹೇಳಿದೆ, ತುದಿನ ಚೂಟ್ಬಿಟ್ಟು ಏನು ನಾಟಿ ಮಾಡೋದು ಒಂದು ಪದ್ಧತಿ. ಅದರಲ್ಲಿ ಏನಾಗುತ್ತೆ, ನೀವು ಅಲ್ಲಿ ಕಾಂಡ ಕೊರಕದ ಮೊಟ್ಟೆ ಇಟ್ಟಿರುತ್ತೆ, ಆ ಮೊಟ್ಟೆನ ನಾವು ತೆಗೆದು ಬಿಡಬಹುದು ಒಂದೇದು. ಎರಡನೇದು, ನಾವು ಕೂರಿಗೆ ಭತ್ತ ಮಾಡ್ತೀವಿ ಅಂತಂದ್ರೆ ಅಥವಾ ನಾವು ನಾಟಿ ಮಾಡಾದ್ಮೇಲೂ ಕೂಡ ಒಂದು ವಾರದ ಒಳಗೆ ಮೋಹಕ ಬಲೆಗಳು ಸಿಗುತ್ತೆ. ಪ್ರತಿ ಎಕರೆಗೆ 8-10 ಮೋಹಕ ಬಲೆಗಳನ್ನ ನಾವು ಹಾಕ್ಬೋದು. ಈ ಮೋಹಕ ಬಲೆ ಏನಪ್ಪಾ ಅಂತಂದ್ರೆ ಈ ಭತ್ತದ ಏನು ಈ ಹಳದಿ ಕಾಂಡ ಕೊರಕ ಹುಳುವಿನ ನಿರ್ವಹಣೆಗಾಗಿ ಇಲ್ಲಿ ಗಂಡು ಮತ್ತು ಹೆಣ್ಣು ಚಿಟ್ಟೆಗಳು ಕೀಟ ಸೇರ್ಕೊಂಡ್ರೆ ಮೊಟ್ಟೆ ಇಡುತ್ತೆ, ಇದನ್ನ ನಾವು ತಪ್ಪಿಸ್ಬೋದು. ಯಾಕೆ ಇದನ್ನ ಮೋಹಕ ಬಲೆಗಳು ಎಕರೆಗೆ 8-10 ಹಾಕೋದ್ರಿಂದ ಈ ಗಂಡು ಚಿಟ್ಟೆಗಳನ್ನ ಹಿಡಿದಾಕ್ಬೋದು. ಅವಾಗ ಅಲ್ಲಿ ಎಷ್ಟು ಸಂಖ್ಯೆ ಇರುತ್ತೋ ಆ ಸಂಖ್ಯೆಗಳ ಅನುಗುಣವಾಗಿ ನಾವು ಸಿಂಪರಣೆಯನ್ನ ತೆಗೆದುಕೊಳ್ಬಹುದು. ಬಹಳ ಮುಖ್ಯವಾಗಿ ಈ ಪ್ರೊಫೆನಫಾಸ್ ಅಂತ ಸಿಗುತ್ತೆ, ಈಗ ನೀವು ಸ್ಪ್ರೇ ಮಾಡ್ತೀರ ಅಂದ್ರೆ ತತ್ತಿನಾಶಕ 2 ml ಪ್ರತಿ ಲೀಟರ್ ನೀರಿನಲ್ಲಿ ಸಿಂಪರಣೆ ಮಾಡಬಹುದು. ರೈತ ಬಾಂಧವರೇ ಹಾಗೂ ಕಾರ್ಯಕ್ರಮ ಕೇಳುಗರೆ, ಈಗ ಒಂದು ಸೂಪರ್ ಡೂಪರ್ ಹಿಂದಿ ಚಲನಚಿತ್ರದ ಒಂದು ಹಾಡು ಕೇಳ್ಬಿಟ್ಟು ಆಮೇಲೆ ಮತ್ತೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ತಿರುಗೋಣ ಅಂತ ಹೇಳ್ತಾ, ನಮ್ಮ ಉದ್ಘೋಷಕರು ಗೀತಾ ಅವರು ಈ ಒಂದು ರಿಮ್ ಝಿಮ್ ಕೆ ಸಾವನ್ ಬರ್ಸೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಇದೆ, ಹಾಡಿದೆ, ಅದನ್ನ ಅವರು ಪ್ಲೇ ಮಾಡ್ತಾರೆ. ಈಗ ಕೇಳಿ ಎಲ್ರು. ಜಿಮ್ ಜಿಮ್ ಕೆ ಗೀತ ಸಾವನ ಗಾಯ ಆಯೆ ಭೀಗಿ ಭೀಗಿ ರಾತೋಂ ಮೇ. ಜಿಮ್ ಜಿಮ್ ಕೆ ಗೀತ ಸಾವನ ಗಾಯ ಆಯೆ ಭೀಗಿ ಭೀಗಿ ರಾತೋಂ ಮೇ. ರೈತ ಬಾಂಧವರೇ, ಇದು ಆಗಿತ್ತು ಒಂದು ಮಧ್ಯದಲ್ಲಿ ಒಂದು ಸೂಪರ್ ಡೂಪರ್ ಹಿಂದಿ ಚಿತ್ರಗೀತೆಯ ಒಂದು ಹಾಡು. ಈಗ ಮತ್ತೆ ನಮ್ಮ ಒಂದು ಈ ನೇರ ಫೋನಿನ ಕಾರ್ಯಕ್ರಮದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಡಾಕ್ಟ್ರೆ, ಗೆಣಸು ಅಂತ ಹೇಳ್ತಾ ಇದ್ದೆ, ಯಾಕಂದ್ರೆ ಇವಾಗ ಸ್ವೀಟ್ ಪೊಟ್ಯಾಟೋ ಅಂತೇಳಿ ಏನ್ ಕೇಳ್ತೀವಿ ಅದು ಈಗ ನಮ್ಗೆ ಮತ್ತೆ ಪ್ರಚಲಿತಕ್ಕೆ ಬರ್ತಾ ಇದೆ. ಬಹಳ ನಾವು ಚಿಕ್ಕ ಮಕ್ಕಳು ಇದ್ದಾಗ ಎಲ್ಲ ತಿಂತಾ ಇದ್ವಿ, ಬಟ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತರ ಆಗಿತ್ತು. ಇವಾಗ ಬಯೋ ಫೋರ್ಟಿಫೈಡ್ ಅಂದ್ರೆ ವಿಟಮಿನ್ ಎ ಜಾಸ್ತಿ ಇರುವಂತದ್ದು, ನಾರಿನ ಅಂಶವನ್ನು ಜಾಸ್ತಿ ಮಾಡಿರುವಂತಹ ಗೆಣಸಿನ ತಳಿಗಳನ್ನ ಸೆಂಟ್ರಲ್ ಟ್ಯೂಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ಸಿಕ್ಕಿದೆ. ಅದು ಧಾರವಾಡ ಯೂನಿವರ್ಸಿಟಿ ಮುಖಾಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಈಗಾಗಲೇ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದೆ. ಮತ್ತೆ ರೈತರ ತಾಕುಗಳಲ್ಲೂ ಕೂಡ ಪ್ರಾತ್ಯಕ್ಷಿಕೆಯನ್ನ ನಾವು ನಮ್ಮ ಜಗಳೂರು ತಾಲೂಕಲ್ಲಿ ಈಗಾಗಲೇ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ಕಳೆದ ವರ್ಷ ಸನ್ಮಾನ್ಯ ಪ್ರಧಾನಮಂತ್ರಿಗಳು 113 ಹೆಚ್ಚು ಸುಧಾರಿತ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ ಸುಧಾರಿತ ತಳಿಗಳನ್ನ ನಮ್ಮ ಎಲ್ಲ ದೇಶಾದ್ಯಂತ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ರೈತರಿಗೆ ಪರಿಚಯ ಮಾಡಿಕೊಡ್ತಿದ್ದಾವೆ. ಈ ಹೊಸ ಹೊಸ ತಳಿಗಳು ಏನ್ ಬಂದಿದೆ ಅದನ್ನ ರೈತರು ಒಂಚೂರ್ ಗಮನಿಸಬೇಕು, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ನಿರಂತರವಾಗಿ ಭೇಟಿಯಲ್ಲಿ ಇಟ್ಕೊಳ್ಬೇಕು, ಅವ್ರ ಸಂಪರ್ಕ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳು ಇರೋದ್ರಿಂದ ಅದರಲ್ಲೂ ನಮ್ಮ ಈಗ ಶಿವಮೊಗ್ಗ ಜಿಲ್ಲೆ ಅಂತಂದ್ರೆ ನಮ್ಮ ಯೂನಿವರ್ಸಿಟಿಯ ಕ್ಯಾಂಪಸ್ ಅಲ್ಲೇ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಪಕ್ಕದ ಜಿಲ್ಲೆಯಾದಂತ ದಾವಣಗೆರೆಯಲ್ಲಿ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ರೈತ ಸ್ನೇಹಿಯಾಗಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದಾವೆ. ನಾನು ಈ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಮಾತಾಡುವಾಗ ಏನ್ ಹೇಳ್ತಿದೆ ಅಂದ್ರೆ, ಈಗ ಹೇಗೆ ನಾವು ಮಣ್ಣಿಗೆ ಸೂಕ್ತವಾದಂತಹ ಪೋಷಕಾಂಶಗಳನ್ನು ಕೊಟ್ಟು ಬೆಳೆಯನ್ನು ತೆಗಿತೇವೆ, ಅದರಲ್ಲಿ ಹಿಡನ್ ಅಂಗರ್ ಅಂತಾನು ಇರ್ತದೆ, ಒಂದು ಭೂಮಿಗೆ ಏನ್ ಬೇಕೋ ಆ ಪೋಷಕಾಂಶಗಳನ್ನು ಕೊಟ್ರೆ ಸೂಕ್ತವಾದಂತ ಬೆಳೆ ಬರುತ್ತೆ. ಅಂತ ಬೆಳೆಗಳನ್ನ ನಾವು ಕನ್ಸ್ಯೂಮ್ ಮಾಡಿದಾಗ, ಅಂದ್ರೆ ತಿಂದಾಗ ನಮಗೆ ಆರೋಗ್ಯ ಪರಿಪೂರ್ಣವಾಗಿ ಸಿಗುತ್ತೆ ಅನ್ನೋದು. ಸೊ ಇವೆರಡನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಪ್ರಸ್ತುತ ಸನ್ನಿವೇಶದಲ್ಲಿ ಆ ಭೂಮಿಯ ಸತ್ವನು ಕಡಿಮೆ ಆಗ್ತಿರುವಂತಹ ಸಂದರ್ಭದಲ್ಲಿ ಆ ಸತ್ವ ರಹಿತ ಆಹಾರವನ್ನ ತಿಂದಂತ ಜನಗಳಿಗೂ ಕೂಡ ಏನು ಸತ್ವ ಇಲ್ಲದಂತ ಸಂದರ್ಭಗಳು ಬಹಳ ಜಾಸ್ತಿ ಆಗ್ತದೆ. ಅನಾರೋಗ್ಯ ಜಾಸ್ತಿ ಕಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಔಷಧಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇದ್ದೇವೆ, ಭೂಮಿ ಔಷಧಕ್ಕೂ ಖರ್ಚು ಮಾಡ್ತಿದ್ದೇವೆ, ಮನುಷ್ಯನ ದೇಹದ ಆರೋಗ್ಯಕ್ಕೂ ಹೆಚ್ಚು ಔಷಧಿಗಳನ್ನ ಖರ್ಚು ಮಾಡುವಂತ ಸನ್ನಿವೇಶ ಮುಂದಿದೆ. ಈ ಎಲ್ಲ ವಿಷಯಗಳನ್ನ ಗಮನಿಸಿಕೊಂಡಾಗ ನಾವು ಸರಿಯಾದ ಆಹಾರದ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡನ್ನೂ ಸರಿದೂಗಿಸುವಂತ ಒಂದು ಪ್ರಯತ್ನ ನಮ್ಮ ನಿರಂತರವಾಗಿ ಆಗಬೇಕಾಗಿದೆ. ಯಾಕಂದ್ರೆ ಆಹಾರ ಅನ್ನೋದೇ ಒಂದು ದೊಡ್ಡ ಸವಾಲು ನಮ್ಮ ಪ್ರಪಂಚದ ಮುಂದ್ಗಡೆ ಇದೆ. 800 ಕ್ಕೂ ಹೆಚ್ಚು ಕೋಟಿ 800 ಕೋಟಿಗಿನ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರಪಂಚದಲ್ಲಿ ಆಹಾರ ಉತ್ಪಾದನೆ ಅನ್ನೋದೇ ಒಂದು ಬೃಹತ್ತಾದಂತ ಸವಾಲು. ಇಂತಹ ಸಂದರ್ಭದಲ್ಲಿ ನಾವು ಕೆಲವು ಹಳೆಯ ಮಾತುಗಳನ್ನ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಯಾವ್ದಪ್ಪ ಅಂದ್ರೆ ಹಿತಬುಕ್, ಮಿತಬುಕ್, ಋತುಬುಕ್ ಅಂತ ಈ ಮೂರು ಮಾತುಗಳನ್ನ ಯಾಕೆ ಜ್ಞಾಪಿಸ್ಕೊಳ್ತಿದ್ದೇನೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಆಹಾರದ ಸೇವನಾ ಏನು ಪರಂಪರೆ ಇದೆ ಅದು ಹಳಿ ತಪ್ಪಿದೆ. ವಾಪಸ್ ನಾವು ನೋಡ್ಬೇಕಾಗತ್ತೆ ಒಂದ್ಸರಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಏನ್ ನಾವು ಊಟದ ವಿಷಯದಲ್ಲಿ ನಮಗೆ ಜ್ಞಾನ ಬಂದಿತ್ತು ಅದನ್ನ ಮತ್ತೆ ನಾವು ಮರಳಿ ಪಡ್ಕೊಳ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆನ ಹೆಚ್ಚು ಹೆಚ್ಚು ಮಾಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಅವರೇ, ಈಗ ಸಂಕ್ಷಿಪ್ತವಾಗಿ ಒಂದ್ ನಿಮಿಷದಲ್ಲಿ ತಾವು ಏನು ನಮ್ಮ ರೈತರ ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ ಭತ್ತದ ಬೆಳೆ ಕುರಿತು, ಏನು ಯಾಕೆಂತಂದ್ರೆ ಈ ಕಮರ್ಷಿಯಲ್ ಅಂತಂದ್ರೆ ಹಣ ಕೊಡ್ತಕ್ಕಂತಂದ್ರೆ ಹೆಚ್ಚು ಮಾರ್ಕೆಟ್ ರೇಟ್ ಇರ್ತಕ್ಕಂತ ಬೆಳೆಗಳನ್ನ ಹೋಗ್ತಾ ಇದ್ದಾರೆ, ಬಟ್ ಭತ್ತಕ್ಕೆ ತಾವು ಹೇಳಿದ ಹಾಗೆ ಪರ್ಯಾಯ ಯಾವುದು ಬೇರೆದಿಲ್ಲ, ಯಾಕಂದ್ರೆ ಅನ್ನನೇ ಊಟ ಮಾಡ್ಬೇಕಾಯ್ತದೆ ನಾವು. ಸೊ ಹಾಗಾಗಿ ಯಾವ ರೀತಿಯಿಂದ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಮತ್ತೆ ರೈತರ ಪ್ರತಿಕ್ರಿಯೆ ಹೇಗೆ ಇದೆ ಅಂತ ಸ್ವಲ್ಪ ಸರ್. ಅದೇ ಈಗ ಆಗ್ಲೇ ಹೇಳಿದಂಗೆ ಭತ್ತ ಪ್ರಮುಖವಾದ ಬೆಳೆ, ನಾನು ಆಗ್ಲೇ ಹೇಳಿದ್ದಲ್ಲ ವಿವಿಧ ಪದ್ಧತಿಗಳಲ್ಲಿ ಭತ್ತವನ್ನ ಬೆಳಿಬೇಕಾಗಿದೆ. ಭತ್ತ ಸಾಮಾನ್ಯವಾಗಿ ಈಗ ನಾಟಿ ಮಾಡುವಂತ ಪ್ರದೇಶದಲ್ಲಿರುವಂತವರು ಯೂರಿಯಾ ಬಳಕೆಯನ್ನ ಸ್ವಲ್ಪ ಕಡಿಮೆ ಮಾಡ್ರಿ. ಉದಾಹರಣೆಗೆ ಯೂರಿಯಾನ ನೀವು ಕಳೆನಾಶಕ ಜೊತೆ ಮಿಶ್ರಣ ಮಾಡಿಕೊಂಡು ಯೂರಿಯಾ ಹಾಕಬೇಡಿ. ಅದಕ್ಕೆ ಮರಳು ಮತ್ತು ಯಾವ್ದಾರ ಬೇರೆ ಪದಾರ್ಥಗಳಿದ್ರೆ ಹಾಕಿ, ಇಲ್ಲಾಂದ್ರೆ ಸಿಂಪರಣೆ ಮಾಡುವಂತ ಕಳೆನಾಶಕಗಳನ್ನ ಬಳಕೆ ಮಾಡ್ರಿ ಒಂದು. ಎರಡನೇದು ಇನ್ನೊಂದೇ ಅಂದ್ರೆ ಭತ್ತದ ಪದ್ಧತಿಗಳಲ್ಲಿ ಈಗ ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತೀವಿ, ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಅಂತ. ಒಂದು ಸಣ್ಣ ಒಂದು ಪೈಪ್ ಹಾಕುವ ಮುಖಾಂತರ ಇದನ್ನು ನೀವು ಎಷ್ಟು ನೀರು ಕೊಡಬಹುದು ನಮ್ಮ ಬೆಳೆಗಳಿಗೆ ಅನ್ನೋದನ್ನ ನಾವು ತಿಳ್ಕೊಬಹುದು. 20 ಸೆಂಟಿಮೀಟರ್ ಉದ್ದದ ಪೈಪಲ್ಲಿ 10 ಸೆಂಟಿಮೀಟರ್ ನಾವು ಭೂಮಿ ಒಳಗೆ ಸೇರಿರುತ್ತೆ, ಅದರಲ್ಲಿ ನಾವು ಸ್ಕೇಲ್ ಇಟ್ಟು ಅಳತೆ ಮಾಡಿದಾಗ ನೀರು 5 ಸೆಂಟಿಮೀಟರ್ಗಿಂತ ಕಡಿಮೆ ಹೋಗಿದ್ದಾಗ ನಾವು ನೀರು ಕೊಡಬಹುದು. ಈ ತರ ಪದ್ಧತಿಗಳನ್ನ ಅಳವಡಿಸೋದ್ರಿಂದ 30% ನೀರು ಉಳಿತಾಯ ಮಾಡಬಹುದು, ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಇರುತ್ತೆ. ಎಲ್ಲಿ ನೀರು